ನಾಲ್ಕು ಸಸಿ ಮಡಿಗಳನ್ನು ತಯಾರಿಸಿ ಪ್ರತಿ ಮಡಿಗೆ 20 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. 1/2 ಕಿಲೋಗ್ರಾಂನಷ್ಟು ಯಾವುದಾದರೂ ಸಂಯುಕ್ತ ರಸಗೊಬ್ಬರ 15 15 15 ಇದನ್ನು ಹಾಕ್ಬೋದು. ಮಣ್ಣಿನಲ್ಲಿ ಸರಿಯಾಗಿ ಬೆರೆಸಬೇಕು. ಸಸಿ ಮಡಿಗಳಲ್ಲಿ ಸುಮಾರು 7.5 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಪ್ರತಿ ದಿವಸ ಸಾಯಂಕಾಲದ ಹೊತ್ತು ಸಸಿ ಮಡಿಗಳಿಗೆ ನೀರನ್ನು ಒದಗಿಸಬೇಕು. ಸಸಿಗಳು 4 ವಾರದಲ್ಲಿ ನಾಟಿ ಮಾಡುವುದಕ್ಕೆ ಸಿದ್ಧವಾಗ್ತವೆ. ಪ್ರೋಟ್ರೇಗಳಲ್ಲಿ ತೆಂಗಿನ ಪುಡಿ ಗೊಬ್ಬರವನ್ನು ತುಂಬಿಸಿ ಬೀಜವನ್ನು ಬಿತ್ತಿಯೂ ಕೂಡ ಉತ್ತಮವಾದ ಆರೋಗ್ಯವಂತ ಗಿಡಗಳನ್ನು ಅಭಿವೃದ್ಧಿಪಡಿಸಬಹುದು. ಬದನೆ ಬೆಳೆಯಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಕೂಡ ಅನುಸರಿಸಬಹುದು. ಜೋಡಿ ಸಾಲುಗಳನ್ನು 1/4 ಅಡಿಯಿಂದ 1 ಅಡಿ ಎತ್ತರದ 7 ಮಡಿಗಳನ್ನು ಮಾಡಿ ಗಿಡಗಳನ್ನು ಸಾಲಿನ ಸಾಲಿಗೆ ಸುಮಾರು 2.5 ಅಡಿ ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರವನ್ನು ಕೊಟ್ಟು ಒಂದು ಜೋಡಿ ಸಾಲನ್ನು ಮಾಡಲಾಗ್ತದೆ. ಒಂದು ಜೋಡಿ ಸಾಲಿನಿಂದ ಇನ್ನೊಂದು ಜೋಡಿ ಸಾಲಿಗೆ 3 ಅಡಿ ಅಂತರವನ್ನು ಕೊಡಬೇಕು. ಈ ಪದ್ಧತಿಯಿಂದ ಹೆಚ್ಚಿನ ಗಿಡಗಳನ್ನು ಕಡಿಮೆ ಸ್ಥಳದಲ್ಲಿ ನೆಡುವುದಕ್ಕೆ ಅವಕಾಶ ಆಗ್ತದೆ. ನೀರನ್ನು ಕೊಡುವುದಕ್ಕೂ ಕೂಡ ಸುಲಭವಾಗ್ತದೆ. 2 ಜೋಡಿ ಸಾಲುಗಳ ಮಧ್ಯದಲ್ಲಿ ರಬ್ಬರಿನ ಕೊಳವೆಯನ್ನು ಹಾಕಿ ಪ್ರತಿ 3 ಗಿಡಗಳ ಮಧ್ಯದಲ್ಲಿ 1 ಆನಿಕೆಯನ್ನು ಕೊಟ್ಟು ನೀರನ್ನು ಕೊಡಬಹುದು. ಈ ರೀತಿ ಮಾಡುವುದರಿಂದ ನೀರಿನ ಸದ್ಬಳಕೆ ಮಾಡಿದ ಹಾಗಾಗ್ತದೆ ಹಾಗೂ ಕಳೆಗಳನ್ನು ಕೂಡ ನಿಯಂತ್ರಿಸುವುದಕ್ಕೆ ಸುಲಭವಾಗ್ತದೆ. ಸಸ್ಯ ಸಂರಕ್ಷಣೆಯ ಬಗ್ಗೆ ಬಂದರೆ ಇಲ್ಲಿ ಪ್ರಮುಖವಾಗಿ ಜಿಗಿಹುಳು, ಕುಡಿ ಮತ್ತು ಕಾಯಿ ಕೊರೆಯುವಂತಹ ಹುಳು, ಹೇನು, ಹಿಟ್ಟು ತೆಗಣೆ, ನುಸಿ, ಗೊಣ್ಣೆ ಹುಳು, ಜೀರುಂಡೆ ಹುಳು ಹಾಗೂ ಎಲೆ ಕತ್ತರಿಸುವಂತಹ ಹುಳು, ಇವಿಷ್ಟು ಪ್ರಮುಖವಾದಂತಹ ಕೀಟಗಳು. ಹಾಗೆಯೇ ಬೂದಿ ರೋಗ, ಮಡಿಯಲ್ಲಿ ಸಸಿ ಸಾಯುವಂತಹದ್ದು, ಸಣ್ಣ ಎಲೆಗಳ ನಂಜು ರೋಗ, ಸ್ಕ್ಲೀರೋಶಿಯಂ ಎನ್ನುವಂತಹ ಶಿಲೀಂಧ್ರ ರೋಗ, ಕೊಳೆ ರೋಗ, ದುಂಡಾಣು ಸೊರಗು ರೋಗ, ಹಣ್ಣು ಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಇವಿಷ್ಟು ಪ್ರಮುಖವಾಗಿ ಬಾಧಿಸುವಂತಹ ರೋಗಗಳು. ಸಮಗ್ರ ರೋಗ ಹತೋಟಿ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಬಿತ್ತನೆ ಬೀಜವನ್ನು 2 ಗ್ರಾಂ ಪಾದರಸ ಸಂಯುಕ್ತ ವಸ್ತುವಿನಿಂದ ಉಪಚರಿಸಿ ನಂತರ ಬಿತ್ತನೆಯನ್ನು ಮಾಡಬೇಕು. ಸಸಿ ಮಡಿಯಲ್ಲಿ ಬಿತ್ತನೆಯಾದ 3 ವಾರಗಳ ನಂತರ 1.7 ಮಿಲಿಲೀಟರ್ ಡೈಮಿಥೈಟ್ ಅಥವಾ 0.5 ಮಿಲಿಲೀಟರ್ ಫಾಸ್ಫಾಮಿಡಾನ್ ಇವುಗಳಲ್ಲಿ ಯಾವುದಾದರೂ 1 ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ರಸ ಹೀರುವ ಪೀಡಿಗಳು ಕಂಡು ಬಂದಲ್ಲಿ ಇದೇ ದ್ರಾವಣವನ್ನು ಸಿಂಪಡಿಸಬಹುದು. 2 ಮತ್ತು 5 ವಾರಗಳ ನಂತರ 2ನೇ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಟೊಂಗೆ ಮತ್ತು ಕಾಯಿ ಕೊರೆಯುವ ಹುಳವನ್ನು ನಿಯಂತ್ರಿಸುವುದಕ್ಕೆ 4 ಗ್ರಾಂ ಕಾರ್ಬರಿಲ್ ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ ಇವುಗಳಲ್ಲಿ ಯಾವುದಾದರೂ 1 ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 500 ಲೀಟರ್ನಷ್ಟು ಸಿಂಪರಣಾ ದ್ರಾವಣ ಬೇಕಾಗ್ತದೆ. ಬದನೆಯ ಟೊಂಗೆ ಮತ್ತು ಕಾಯಿ ಕೊರೆಯುವ ಹುಳುವಿನ ವೈಜ್ಞಾನಿಕ ಹೆಸರು ಲುಸಿನೋಡಸ್ ಎನ್ನುವಂತಹದ್ದು. ಇದು ಅತ್ಯಂತ ಹಾನಿಕಾರಕ ಕೀಟವಾಗಿದ್ದು ಎಲ್ಲೆಲ್ಲ ಬದನೆಯನ್ನು ಬೆಳೆಯಲಾಗ್ತಾ ಇದೆಯೋ ಆ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಇದು ಕಂಡುಬರುತ್ತದೆ. ಪತಂಗವು ಬಿಳಿ, ಮಧ್ಯಮ, ಮುಂದಿನ ರೆಕ್ಕೆಗಳಲ್ಲಿ ಕಪ್ಪು ಮತ್ತು ಕಂದು ಬಣ್ಣದ ಮಚ್ಚೆಗಳಿರುತ್ತವೆ. ಹೆಣ್ಣು ಪತಂಗವು ಸುಮಾರು 250 ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದ್ದು ಈ ಮೊಟ್ಟೆಗಳನ್ನು ಎಳೆಯ ಕಾಂಡ ಹಾಗೂ ಬೆಳೀತಾ ಇರುವಂತಹ ಕಾಯಿಗಳಲ್ಲಿಡುತ್ತವೆ. ಮೊಟ್ಟೆಯೊಡೆದು ಮರಿಹುಳವು ಸುಮಾರು 3-5 ದಿವಸಗಳಲ್ಲಿ ಹೊರಬರುತ್ತವೆ. ಈ ಕೀಟದ ಹಾನಿಯ ಲಕ್ಷಣಗಳು ಈ ರೀತಿಯಾಗಿವೆ. ಮರಿಹುಳು ಪ್ರಾರಂಭಿಕ ಹಂತದಲ್ಲಿ ಸುಳಿ ಎಳೆಯ ಕಾಂಡಗಳನ್ನು ಕೊರೆದು ತಿಂತವೆ. ಹಾನಿಗೀಡಂತಹ ಸುಳಿ ಅಥವಾ ರೆಂಬೆಗಳು ಬಾಡಿ ಸಾಯ್ತವೆ. ಬಾಡಿರುವಂತಹ ಭಾಗಗಳು ನಲುಗುವಂತಿದ್ದು ಕೀಟ ಕೊರೆದ ರಂಧ್ರಗಳಿಂದ ರಸ ಹಾಗೂ ಹುಳುಗಳ ಹಿಕ್ಕೆ ಹೊರಬೀಳ್ತಾ ಇರುತ್ತದೆ. ಇದು ಹೂ, ಮೊಗ್ಗು ಹಾಗೂ ಕಾಯಿಗಳನ್ನು ಕೊರೆದು ಹಾಳು ಮಾಡುತ್ತದೆ. ಈ ರೀತಿ ಬಾಧೆಗೆ ಒಳಗಾಗಿರುವಂತಹ ಹೂ, ಮೊಗ್ಗು ಮತ್ತು ಕಾಯಿಗಳು ಉದುರಿ ಹೋಗಬಹುದು. ಕೀಟ ಕೊರೆದಂತಹ ಬದನೆಕಾಯಿಗಳು ತಿನ್ನುವುದಕ್ಕೆ ಯೋಗ್ಯವಾಗಿರುವುದಿಲ್ಲ. ತೀವ್ರ ಬಾಧೆಗೆ ಒಳಗಾದ ಬೆಳೆಯಲ್ಲಿ ಇಳುವರಿ 70%-80% ಕುಂಠಿತವಾಗುವಂತಹ ಸಾಧ್ಯತೆ ಇರುತ್ತದೆ. ಮರಿಹುಳುವಿನ ಬೆಳವಣಿಗೆಯ ಅವಧಿ ಸುಮಾರು 15 ದಿವಸಗಳು. ಈ ಕೀಟವನ್ನು ಹತೋಟಿ ಮಾಡಬೇಕಿದ್ರೆ ಸಮಗ್ರ ನಿರ್ವಹಣಾ ಕ್ರಮವನ್ನು ಅನುಸರಿಸಬೇಕು. ಬಾಧೆಗೆ ಒಳಗಾಗಿರುವಂತಹ ಟೊಂಗೆಗಳನ್ನು ಹುಳುವಿನ ಸಮೇತ ಕತ್ತರಿಸಿ ಸುಟ್ಟು ಹಾಕಬೇಕು. ಹಾನಿಗೊಂಡ ಕಾಯಿಗಳನ್ನು ಪ್ರತಿ ಕೊಯ್ಲಿನ ಸಮಯದಲ್ಲಿ ಆರಿಸಿ ನಾಶಪಡಿಸಬೇಕು. ಪತಂಗದ ಚಟುವಟಿಕೆಗಳನ್ನು ತಿಳಿಯುವುದಕ್ಕೆ ಸಸಿ ನೆಟ್ಟ 25 ದಿವಸಗಳ ನಂತರ ಎಕರೆಗೆ ಸುಮಾರು 4-6 ಹಾಗೆ ಮೋಹಕ ಬಲೆಗಳನ್ನು ಅಥವಾ ಫೆರಮೋನ್ ಟ್ರ್ಯಾಪ್ಗಳನ್ನು ಬಳಸಬೇಕು. ಕಾಯಿ ಬಿಡುವ ಸಮಯದಲ್ಲಿ 15 ದಿವಸಗಳ ಅಂತರದಲ್ಲಿ 2-3 ಸಾರಿ 4 ಗ್ರಾಂ ಕಾರ್ಬರಿಲ್, 2 ಮಿಲಿಲೀಟರ್ ಮ್ಯಾಲಥಿಯಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ನಾಟಿಯ ಮೊದಲು ಎಕರೆಯೊಂದಕ್ಕೆ ಸುಮಾರು 200 ಕಿಲೋನ ಹಾಗೆ ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಸೇರಿಸುವುದರಿಂದ ಈ ಕೀಟವನ್ನು ನಿಯಂತ್ರಿಸಬಹುದು. ವಾರಕ್ಕೆ ಒಂದ್ಸಾರಿ ಟ್ರೈಕೋಗ್ರಾಮ ಕಿಲೋನಿಸ್ ಎನ್ನುವಂತಹ ಪರತಂತ್ರ ಜೀವಿಯನ್ನು 1 ಹೆಕ್ಟೇರ್ ಪ್ರದೇಶಕ್ಕೆ 5 ಲಕ್ಷದಂತೆ ಹೂ ಬಿಡುವ ಕಾಲದಿಂದ ಜಮೀನಿನಲ್ಲಿ ಬಿಡುವುದರಿಂದ ಈ ಕೀಟವನ್ನು ಜೈವಿಕವಾಗಿ ನಿಯಂತ್ರಿಸಬಹುದು. ನುಸಿಯ ನಿಯಂತ್ರಣಕ್ಕಾಗಿ ಸುಮಾರು 2.5 ಮಿಲಿಲೀಟರ್ ಡೈಕೋಫಾಲ್ ಅನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಸಸಿ ಮಡಿಯಲ್ಲಿ ಸಸಿ ಸಾಯುವ ರೋಗ ಕಂಡುಬಂದಲ್ಲಿ ಹದವರಿತು ನೀರನ್ನು ಕೊಡಬೇಕು. 2 ಗ್ರಾಂ ಸಂಯುಕ್ತ ಶಿಲೀನಾಶಕಗಳಾದ ಮೆಟಲೆಕ್ಸಿಲ್ ಹಾಗೂ ಮ್ಯಾಂಕೋಸಿಬ್ ಇಲ್ಲವೇ ಸೈಮಾಕ್ಸೋನಿಲ್ ಮತ್ತು ಮ್ಯಾಂಕೋಸಿಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿ ಮೆಣಿನ ನೆನೆಸಬೇಕು. ಸಣ್ಣ ಎಲೆಗೆ ರೋಗ ಕಂಡು ಬಂದಲ್ಲಿ ರೋಗ ಬಂದಿರುವಂತಹ ಗಿಡಗಳನ್ನು ಕಿತ್ತು ಸುಟ್ಟು ಹಾಕಬೇಕು. ದುಂಡಾಣು ಸ್ವರೋಗ ರೋಗವನ್ನು ತಡೆಯುವುದಕ್ಕೆ 2 ವರ್ಷಗಳಿಗೆ ಒಂದ್ಸಾರಿ ಬೆಳೆಯನ್ನು ಪರಿವರ್ತಿಸಿ ರಾಗಿ ಮುಸ್ಕಿನ ಜೋಳವನ್ನು ಬೆಳೆಯಬಹುದು. ನಾಟಿ ಮಾಡುವ ಮೊದಲು ಹೆಕ್ಟೇರ್ಗೆ 15 ಕಿಲೋಗ್ರಾಂನಷ್ಟು ಬ್ಲೀಚಿಂಗ್ ಪುಡಿಯನ್ನು ಮಣ್ಣಿನಲ್ಲಿ ಸೇರಿಸಿ ಹಾಯಿಸಬೇಕು. ಹಣ್ಣು ಕೊಳ್ಳೆ ಮತ್ತು ಎಲೆ ಚುಕ್ಕಿ ರೋಗ ಹತೋಟಿ ಮಾಡುವುದಕ್ಕೆ 2 ಗ್ರಾಂ ಮ್ಯಾಂಕೋಸಿಬ್ ಇಲ್ಲವೇ ಕ್ಲೋರೋಥಲೋನಿಲ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಅವಶ್ಯಕತೆ ಕಂಡು ಬಂದರೆ 15-20 ದಿವಸಗಳಿಗೊಂದ್ಸಾರಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಇಲ್ಲಿ ಕೆಲವೊಂದು ಮುನ್ಸೂಚನೆಯನ್ನು ನಾವು ಗಮನಿಸಬೇಕು. ಕೀಟನಾಶಕಗಳನ್ನು ಸಿಂಪಡಿಸಿದ 10 ದಿವಸಗಳ ನಂತರ ಕೊಯ್ಲನ್ನು ಮಾಡಬೇಕು. ಬದನೆ ಬೆಳೆಯ ನಂತರ ಮೆಣಸಿನಕಾಯಿಯನ್ನು ಬೆಳೀಬಾರದು. ಬೂದಿ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ 3 ಗ್ರಾಂ ನೀರಿನಲ್ಲಿ ಕರಗುವಂತಹ ಗಂಧಕ ಅಥವಾ 1 ಗ್ರಾಂ ಬೆನೋಮಿಲ್ ಇಲ್ಲವೇ 1 ಗ್ರಾಂ ಕಾರ್ಬಂಡಜಿಮ್ ಇವುಗಳಲ್ಲಿ ಯಾವುದಾದರೂ ಒಂದು ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪಡಣೆಯನ್ನು ಕೈಗೊಳ್ಳಬೇಕು. 15 ದಿವಸಗಳ ನಂತರ ಮತ್ತೊಮ್ಮೆ ಇದೇ ಔಷಧಿಯನ್ನು ಸಿಂಪಡಿಸಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 450-500 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗ್ತದೆ. ಸಸಿ ಕೊಳೆ ರೋಗ ಮತ್ತು ಕಾಯಿ ಕೊಳೆ ರೋಗ ಲಕ್ಷಣಗಳು ಕಂಡುಬಂದಲ್ಲಿ 2 ಗ್ರಾಂ ಕ್ಯಾಪ್ಟಾಫಾಲ್ ಇಲ್ಲವೇ 1 ಗ್ರಾಂ ಕಾರ್ಬಂಡಜಿಮ್ ಅಥವಾ ಮ್ಯಾಂಕೋಸಿಬ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ರೋಗ ಹತೋಟಿ ಪೂರ್ಣ ಆಗದಿದ್ದಲ್ಲಿ 15 ದಿವಸಕ್ಕೊಂದ್ಸಾರಿ ಮತ್ತೊಮ್ಮೆ ಸಿಂಪರಣೆಯನ್ನು ಕೊಡಬೇಕು. ಎಲೆ ಕತ್ತರಿಸುವ ಹುಳು ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಕ್ವಿನೋಲ್ಫಾಸ್ ಅನ್ನು ಬೆರೆಸಿ ಗಿಡದ ಸುತ್ತಲೂ ತೋಯಿಸಬೇಕು. ಕೃಷಿ ಮಾಹಿತಿ ಪ್ರಸಾರವಾಯಿತು. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಯಾವುದನ್ನು ಖಾಲಿ ಕಳಿಸೋ ಅಭ್ಯಾಸ ಇಲ್ಲ ನಮ್ ಕಡೆ. ಅದು ಪಕ್ಕದ ಮನೆಯವರ ಪಾತ್ರೆನಾದ್ರೂ ಇರ್ಲಿ ಅಥವಾ ಮನೆಗೆ ಬಂದಿರೋ ಅತಿಥಿನೇ ಆಗಿರ್ಲಿ, ಹಾಗಾದ್ರೆ ಡಾಲ್ಮಿಯಾ ನಿಮ್ಗೆ ಖಾಲಿ ಮನೆ ಹೇಗ್ ಕೊಡುತ್ತೆ? ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್.

ಮಸ್ತಮತನ ಜಪವೇ ಗಾಡರು ಮರಕಂಡು ಲಾಲಿಗೆ ಕಿಳುವಾಡೆ ಅಲೆ ಕೆಳವಾಗೆ ಅಲಿಗೆ ಮಾತು ತಮೋ ಎಂಗೆ ಗುಳಿಗೆ ಮನೆ ಬಂದು ಎಕ್ಕೆ ಗುಳಿಗೆ ಮನೆಯದೋ ಮಂಟಪವಾದೋ ಏನಂದೆ ಕಳಗಿರೋ ಮಾತಮಗೆ ಬರಬೇಕು ಬರವಕ್ಕೆ ಬಂದಿದ್ದು ಹೊರದ ಮನೆ ನಿಂತಿದ್ದೋ ಮಾಡೋಗಿ ಹೋಗಿರೇ ಮಾಡೋಗಿ ಹೋಗ ಎಂತ ಅಂತಾರಳಾವೋ